ಒಣಗಿಸ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಡ್ರೈಯರ್ಸ್ ಅಂತ ಹೇಳ್ತೀವಿ ಸರ್, ಡ್ರೈಯರು ಮತ್ತೆ ಅದಕ್ಕೆ ಬೇಕಾಗ್ತಕ್ಕಂಥ ಟ್ರೇಗಳು ಇವೆಲ್ಲ ಲಭ್ಯ ಇದೆ ಸರ್. ಅದೇ ರೀತಿ ಬಾಳೆಕಾಯಿನ ಹಣ್ಣು ಮಾಡ್ತಕ್ಕಂಥ ರೈಪನಿಂಗ್ ಚೇಂಬರ್ ಅಂತ ಬರ್ತದೆ ಸರ್, ಹಣ್ಣು ಮಾಗಿಸುವ ಇದು ಸಾಧನ ಅಂತೇಳಿ, ಅದು ಕೂಡ ನಮ್ಮ ಇದರಲ್ಲಿ ಲಭ್ಯತೆ ಇದೆ. ಅದೇ ರೀತಿ ನಮ್ಮ ಮಾವಿಗೂ ಕೂಡ ಮಾವು ಹಣ್ಣು ಮಾಗಿಸುವ ಒಂದು ಸಾಧನ ಕೂಡ ಲಭ್ಯತೆ ಇದೆ. ಅಂದ್ರೆ ಅದಕ್ಕೊಂದು ರೂಮ್ ಮಾಡಿ ಅದರೊಳಗಡೆ ಬರ್ತಕ್ಕಂಥ ಯಂತ್ರಗಳನ್ನ ಇದು ಮಾಡ್ಕೊಂಡು ಅಳವಡಿಸ್ಕೊಂಡು ಮಾವಿನ ಹಣ್ಣನ್ನು ಕೂಡ ನಾವು ಒಂದು ಯೂನಿಫಾರ್ಮಿಟಿ ಒಳ್ಳೆ ಗುಣಮಟ್ಟದ ಹಣ್ಣನ್ನು ಪಡೀಲಿಕ್ಕೆ ಕೂಡ ಸಾಧ್ಯತೆ ಇದೆ. ಇವತ್ತು ಯಾವುದೇ ಕ್ಷೇತ್ರದಲ್ಲಿ ನಾವು ಯಂತ್ರಗಳನ್ನ ಅಳವಡಿಕೆ ಮಾಡ್ಕೊಳ್ತೀವಿ ಅಂತ ಅಂದ್ರೆ ಅದು ಸ್ವಲ್ಪ ದುಬಾರಿ ಆಗಿರುತ್ತೆ. ಅದರಲ್ಲೂ ಕೂಡ ಕೃಷಿಯಲ್ಲಿ ಕೃಷಿಕರು ಈ ತರಹದ ಯಂತ್ರಗಳನ್ನ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಬಹುತೇಕರಿಗೆ ಅದು ಕಷ್ಟ ಸಾಧ್ಯ. ಇಲಾಖೆಯ ಸಹಾಯಧನ ಸಹಯೋಗ ಇಲ್ಲದೆ ಅದನ್ನ ನಾವು ಅಳವಡಿಕೆಯನ್ನ ಮಾಡಿಕೊಳ್ಳುವಂಥದ್ದು ಬಹಳ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಎಲ್ಲಾ ಯಂತ್ರಗಳನ್ನು ಕೂಡ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಅಳವಡಿಕೆಯನ್ನ ಮಾಡಿಕೊಳ್ಬೇಕು, ಅದರ ಉಪಯೋಗವನ್ನ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ತೋಟಗಾರಿಕೆ ಇಲಾಖೆಯಿಂದ ಯಾವೆಲ್ಲ ಯೋಜನೆಗಳು ಇದ್ದಾವೆ, ಯಾವೆಲ್ಲ ಯಂತ್ರಗಳನ್ನ ಕೊಳ್ಳಲಿಕ್ಕೆ ಅಥವಾ ಅದನ್ನು ಅಳವಡಿಕೆಯನ್ನ ಮಾಡಿಕೊಳ್ಳಲಿಕ್ಕೆ ಅದರ ಬಳಕೆಯನ್ನ ಮಾಡಲಿಕ್ಕೆ ಇಲಾಖೆ ಹೇಗೆ ನೆರವಾಗ್ತಾ ಇದೆ? ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖ ಎರಡು ಯೋಜನೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಒಂದಿದೆ, ಇನ್ನೊಂದು ರಾಷ್ಟ್ರೀಯ ಕೃಷಿ ವಿಸ್ತರಣಾ ಯೋಜನೆ ಅಂತ ಇದೆ ಸರ್. ಸೊ ಈ ಎರಡು ಯೋಜನೆಗಳ ಮೂಲಕ ನಾವು ರೈತರಿಗೆ ಪ್ರೋತ್ಸಾಹನ ನೀಡ್ತೇವೆ ಸರ್. ಈ ಏನಪ್ಪ ರೈತರು ಈ ಎರಡು ಯೋಜನೆ ಪ್ರೋತ್ಸಾಹ ಪಡಿಬೇಕಂದ್ರೆ ಎರಡು ತರ ಸ್ಲಾಬ್ ಇದೆ ಸರ್, ಸಬ್ಸಿಡಿ ಸ್ಲಾಬ್, ಒಂದು 50% ಒಂದು 40% ಸಬ್ಸಿಡಿ ಸ್ಲಾಬ್ ಇದೆ. ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರು ಮತ್ತೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರು ಇದ್ರೆ ಅಂತ ಒಂದು ರೈತರಿಗೆ ನಾವು 50% ಪ್ರೋತ್ಸಾಹನವನ್ನು ನೀಡ್ತೇವೆ. ಅದೇ ರೀತಿ ಇತರೆ ವರ್ಗದವರು 40% ಅಷ್ಟು ಪ್ರೋತ್ಸಾಹನವನ್ನು ಇಲಾಖೆ ಮೂಲಕ ನೀಡ್ತಾ ಇದ್ದೇವೆ ಸರ್. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಸಾಕಷ್ಟು ಅರ್ಜಿಗಳು ಕೂಡ ಬಂದಿದೆ, ಇನ್ನು ಅನುದಾನ ನಿರೀಕ್ಷೆಯಲ್ಲಿದ್ದೇವೆ. ಡಿಸೆಂಬರ್ ನಂತರ ಅನುದಾನ ಬಂದ ನಂತರ ಅವರಿಗೂ ಕೂಡ ನಾವೇನು ಪ್ರೋತ್ಸಾಹ ನೀಡಲಿಕ್ಕೆ ಇಲಾಖೆ ಸಿದ್ಧ ಇದೆ. ಸಹಾಯಧನವನ್ನ ಪಡಿಬೇಕು, ಪ್ರೋತ್ಸಾಹನವನ್ನ ಪಡಿಬೇಕು ಅಂತ ಹೇಳಿದ್ರೆ ರೈತರು ಏನೇನ ಮಾಡಬೇಕು, ಯಾರನ್ನ ಸಂಪರ್ಕವನ್ನು ಮಾಡಬೇಕು, ಏನೆಲ್ಲ ದಾಖಲಾತಿಗಳನ್ನು ನೀಡಬೇಕಾಗುತ್ತೆ? ಮೊದಲನೇದಾಗಿ ರೈತರು ಯಾವ ಒಂದು ಯಂತ್ರವನ್ನು ಖರೀದಿ ಮಾಡಬೇಕಂದ್ರೆ ಅವ್ರ ಇಚ್ಛೆ ಇದೆ, ಆ ಯಂತ್ರಗಳ ಬಗ್ಗೆ ಅವರು ಮಾಹಿತಿನ ಇಲಾಖೆ ಮೂಲಕ ತಿಳ್ಕೊಂಡು ಅದ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಇಲಾಖೆಯನ್ನ ಭೇಟಿ ಮಾಡಿದ್ರೆ ನಮ್ಮ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳಿದ್ರೆ, ಹೋಬಳಿಗೆ ಅಧಿಕಾರಿಗಳಿದ್ದಾರೆ, ಹೋಬಳಿ ಮಟ್ಟದ ಅಧಿಕಾರಿಗಳು, ಅವ್ರನ್ನ ಸಂಪರ್ಕ ಮಾಡಿದ್ರೆ ಅದು ನಮ್ಮಲ್ಲಿ ಅಧಿಕೃತವಾಗಿ ಸಬ್ಸಿಡಿ ಕೊಡ್ತೀವಿ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾರೆ, ಆ ಯಂತ್ರಗಳ ಉಪಯೋಗದ ಬಗ್ಗೆ ತಿಳುವಳಿಕೆ ನೀಡ್ತಾರೆ, ಮತ್ತೆ ಎಲ್ಲಿ ಲಭ್ಯ ಏನಾದ್ರೂ ಕೂಡ ಮಾಹಿತಿನ ಕೊಡ್ತೇವೆ. ಇದಕ್ಕೆ ಸಂಬಂಧಪಟ್ಟಂಗೆ ರೈತರು ಆ ಒಂದು ಮಾಹಿತಿನ ಪಡೆದ ನಂತರ ಅವರ ಒಂದು ವೈಯಕ್ತಿಕ ದಾಖಲೆಗಳಾದಂತಹ ಆಧಾರ್ ಕಾರ್ಡ್ ಮತ್ತೆ ಜಮೀನಿನ ಪಾಣಿ ಬೆಳೆ ದೃಢೀಕರಣ ಪತ್ರ ಹಾಗೂ ಬ್ಯಾಂಕಿನ ಪಾಸ್ಬುಕ್ ಮತ್ತೆ ಅವರು ಏನು ಯಂತ್ರಗಳನ್ನ ಖರೀದಿ ಮಾಡ್ತಾರೆ ಖರೀದಿ ಮಾಡತಕ್ಕಂಥ ಬಿಲ್ಗಳು ಇವುಗಳನ್ನ ಕೊಟ್ಟರೆ ಇಲಾಖೆಯಿಂದ ಒಂದು ಕಾರ್ಯ ಆದೇಶ ಕೊಡ್ತೇವೆ. ಕಾರ್ಯಾದೇಶ ಕೊಟ್ಟ ನಂತರ ಅವರು ಹಣ ಪಾವತಿನ ಮಾಡಬೇಕಾಗುತ್ತೆ. ಹಣ ಪಾವತಿ ಮಾಡಿದ ನಂತರ ಅವರು ಮೋಟರ್ನ ತಂದಿದಾರೋ ಇಲ್ವಾ ಅನ್ನೋದು ನಾವು ಕ್ಷೇತ್ರ ಮಟ್ಟದ ಇಲಾಖೆ ಅಧಿಕಾರಿಗಳ ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಖಾತ್ರಿಪಡಿಸಿಕೊಂಡು ನಂತರ ಹಣ ಬಿಡುಗಡೆ ಮಾಡಲಿಕ್ಕೆ ಕ್ರಮ ಕೊಡಿ. ಇದು ನಮ್ಮ ಒಂದು ಇಲಾಖೆಯಿಂದ ಮಾಡ್ತಕ್ಕಂಥ ಮಾರ್ಗಸೂಚಿ. ಈಗ ಅರ್ಜಿ ಹಾಕ್ತಂತ ಎಲ್ಲರಿಗೂ ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹೇಗೆ? ಬೇಡಿಕೆ ಇದ್ದಂತ ಸಂದರ್ಭ ಕೆಲವೊಬ್ಬರು ವೈಟಿಂಗ್ ಲಿಸ್ಟ್ ಬರ್ತಾರೆ ಸರ್. ಈಗ ನಮ್ಮಲ್ಲಿ ಏನಾಗುತ್ತೆ 100-150 ಸಾಧನಗಳಿಗೆ ಅರ್ಜಿಗಳು ಬಂದ್ರೆ ನಮ್ಮಲ್ಲಿ ಒಂದ್ಸಲ 100 ಜನಕ್ಕೆ ಕೊಡ್ಲಿಕ್ಕೆ ಅನುದಾನ ಲಭ್ಯ ಇದ್ರೆ 100 ಜನ ಕ್ಲಿಯರ್, ಇನ್ನೊಂದು 5 ಜನ ಪೆಂಡಿಂಗ್, ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಅದನ್ನು ಕೂಡ ನಾವು ಕ್ಲಿಯರ್ ಮಾಡ್ತೇವೆ ಸರ್. ಈ ತೋಟಗಾರಿಕೆ ಯಂತ್ರಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ದೂರವಾಣಿ ಮೂಲಕ ಕೂಡ ರೈತರು ಸಂಪರ್ಕ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9442-38920. ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ ಸರ್. 9442-38920. ಒಳ್ಳೆಯದು ಸತೀಶ್ ಅವರ, ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆಯಲ್ಲಿ ಯಂತ್ರಗಳ ಬಳಕೆ ಹಾಗೂ ಇಲಾಖೆಯಿಂದ ದೊರೆಯುವಂತಹ ಯೋಜನೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತೋಟಗಾರಿಕಾ ಬೆಳೆಗಳಲ್ಲಿ ಯಂತ್ರಗಳ ಬಳಕೆ ಹಾಗೂ ಯಾಂತ್ರೀಕರಣಕ್ಕೆ ಇಲಾಖೆಯ ಸೇವಾ ಸೌಲಭ್ಯಗಳು ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಈ ಕುರಿತಂತೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡ್ತೇವೆ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ